ಉತ್ಪನ್ನ ಜಾಸ್ತಿ ಇದೆ ಸರ್ ನಮಗೆ. ಹಾಗಿದ್ರೆ ಲಾಭದಾಯಕ ಅಂತೀರ ಕೃಷಿನ? ಕೃಷಿ ಲಾಭದಾಯಕ ಸರ್, ನಾವು ಕಷ್ಟಪಟ್ಟು ಮಾಡಿದಂಗೆ ಸರ್. ನಾವು ಬೆವರು ಸುಸಿ ಕಷ್ಟಪಟ್ಟು ಮಾಡಿದ್ವಿ ಅಂದರೆ ಒಳ್ಳೆ ಲಾಭದಾಯಕವಾದ ಫಸಲು ಸಿಗುತ್ತೆ. ಬರೀ ನಾವು ಕೂಲರ್ ನೆಚ್ಚು ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತಂದ್ರೆ ನಮ್ಗೇನು ಸಿಗಲ್ಲ ಸರ್. ನಮ್ದೇ ಒಂದು ಉದಾಹರಣೆ ಸರ್, ನಾವು ಅಡಿಕೆ ಹಾಕಿದ್ವಿ ಸರ್, ಈಗೊಂದು 15 ವರ್ಷ 2 ಎಕರೆ ಹಾಕಿದ್ವಿ. ಅದ್ರಾಗೂ ಚೆನ್ನಾಗಿ ಬೆಳೆ ತಕೊಂಬಂದು ಜೀವಾಮೃತ ಮಾಡ್ತಾ ಇದೀವಿ, ಫಸಲು ಚೆನ್ನಾಗಿ ಬರ್ತದೆ. ನಾವು ಈ ಸರ್ಕಾರಿ ಗೊಬ್ಬರ ಏನು ಹಾಕಲ್ಲ ಸರ್, ನಾವು ಈ ದನಿನ ಗೊಬ್ಬರ ಹಾಕಿಸ್ತೀವಿ, ಆಮೇಲೆ ಈ ಕೋಳಿ ಗೊಬ್ಬರ ಹಾಕಿಸ್ತೀವಿ. ಇವನ್ನೆಲ್ಲ ಗುಣಿಗೆಲ್ಲ ಗುಣೆ ಮಾಡಿಸಿ ಗುಣಿಗೆ ಹಾಕಿಸಿ 2 ಮಕ್ಕ ಬಾಣಲಿ ಬಡ್ದು ಆಯ್ ನೀರು ಬಿಡ್ತೀವಿ ಸರ್. ಆಗಲೆಲ್ಲ ಪದೇ ಪದೇ ಆಯ್ ನೀರು ಬಿಡ್ಬಾರ್ದು ಸರ್. ಅದಕ್ಕೆ ಆಯ್ ನೀರು ಬಿಟ್ಬಿಟ್ರೆ ನೆಲ ಇರ್ತಕ್ಕಂಥ ಅಂಶನೆಲ್ಲ ಕೆಳಗೆ ಕುತ್ಕೊಂಡು ಹೋಗಿಬಿಡುತ್ತೆ. ಒಂದು ಸರಿ ಬಿಡ್ಬೇಕು ನೆಲ ಸ್ವಲ್ಪ ಹಸಿ ಆಗಂಗೆ. ಆಮೇಲೆ ಡ್ರಿಪ್ ಮುಖಾಂತರವಾಗಿ ನೀರು ಬಿಟ್ಟರೆ ಅದು ಚೆನ್ನಾಗಿ ಬೇರಿಗೆಲ್ಲ ಬೇರು ತುದಿ ಬೇರಿಗೆ ಎಳ್ಕೊಂಬೋದು. ನಾವು ಗೊಬ್ಬರ ಹಾಕಿದ್ರುವ ಅಡಿಕೆ ಗಿಡಕ್ಕೆ ಬಡ್ಡಿಗೆ ಹಾಕ್ಬಾರ್ದು ಸರ್, ಬಡ್ಡೆ ಬಿಟ್ಟು ಮುಂದಕ್ಕೆ ಹಾಕ್ಬೇಕು. ಯಾಕೆ ಅಂತಂದರೆ ಅವು ತಾಯಿ ಬೇರು ಬಡ್ಡೆಗಿರ್ತವೆ ಸರ್, ಅವು ಮುಂದೆ ಮರಿ ಬೇರುಗಳೆಲ್ಲ ಮುಂದಕ್ಕೆ ಹೋಗ್ತವೆ ಸರ್, 2 ಅಡಿ ಮುಂದಕ್ಕೆ. ಆವಾಗ ತುದಿ ನೀರು ಹೋಗಿದ್ದಕ್ಕೂ ಈ ಗೊಬ್ಬರದ ಅನಿ ಅಂಶಕ್ಕೂ ನೀರು ರಾಸ ಆಗಿಬಿಟ್ಟು ಅವು ಸಾರ ಹೇಳಕ್ಕಂದ್ರೆ ನಮಗೆ ಉತ್ತಮವಾದ ಫಲ ಕೊಡ್ತವೆ ಸರ್ ಅಡಿಕೆ. ಅದರಿಂದಲೇ ಅದಕ್ಕೆ ನಾವು ಬಡ್ಡಿಗೆ ಯಾವತ್ತೂ ಗೊಬ್ಬರ ಹಾಕ್ಬಾರ್ದು ಸರ್. ಆದಷ್ಟು ಹೊಲ ಜೀರೋ ಕಂಟ್ರಿಬ್ಯೂಷನ್ ಮಾಡೋದು ಒಳ್ಳೇದಿದೆ ಸರ್. ಯಾಕಂದರೆ ಬೇರು ಸಣ್ಣ ಸಣ್ಣ ಬೇರು ಇರ್ತವೆ, ಬೇರು ಇರ್ತವೆ, ಅದರಿಂದ ಅಡಿಕೆ ಫಲ ಚೆನ್ನಾಗಿ ಬರುತ್ತೆ ಸರ್. ಇದನ್ನೆಲ್ಲ ಮಾಡಿದ ಈ ಸರ್ಕಾರಿ ಗೊಬ್ಬರ ಅದು ಇದು ಹಾಕಿಬಿಟ್ಟು ಔಷಧಿ ಹೊಡೆಯೋದು ಅದನ್ನೆಲ್ಲ ಮಾಡಿದರೆ ಏನೋ ನಮಗೆ ಉಪಯೋಗ ಬರಲ್ಲ ಸರ್. ಅದರಿಂದ ಶಿವಣ್ಣರಾಗಿದ್ದು ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ನಮ್ದು 5.5 ಎಕರೆ ಜಮೀನು ಇದೆ ಸರ್. 5.5 ಎಕರೆ ಇದೆ. 5.5 ಎಕರೆಯಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ಅದರಲ್ಲಿ ತೊಗರಿ ಬೆಳೀತಾ ಇದ್ದೀವಿ, ಅವರೇ ಬೆಳೀತಾ ಇದ್ದೀವಿ, ಮೆಕ್ಕೆಜೋಳ ಬೆಳೀತಾ ಇದ್ದೀವಿ, ಎಲ್ಲ ಮಿಶ್ರ ಬೆಳೆ ಆಗಿ ಬೆಳೀತಾ ಇದೀವಿ ಸರ್. ಅಡಿಕೆ ಎಷ್ಟು ಎಕರೆಯಲ್ಲಿ ಹಾಕಿದ್ರ? 2 ಎಕರೆಯಲ್ಲಿ ಅಡಿಕೆ ಈಗ ಹಾಲಿ ಬರ್ತಾ ಇದೆ ಸರ್. ಈಗ 15 ವರ್ಷದ ಗಿಡ. 15 ವರ್ಷದ ಗಿಡ. 2 ಎಕರೆ ಈಗ ಫಸಲು ಬರ್ತಾ ಇದೆ ಸರ್. ಈಗಲೇ 10 ವರ್ಷದಿಂದಲೂ ವರ್ಷದಿಂದ ಸ್ಟಾರ್ಟಿಂಗ್ ಆಗಿತ್ತು ಸರ್. ಈಗ 10 ವರ್ಷ ಆತು ಫಸಲು ಬರಕ್ ಹಿಡಿದು ಬೆಳೆದವು. ಈಗ ಮತ್ತೆ ಈಗ ಹಿಂದೆ ಮತ್ತೆ ಮಾಡಿದೀವಿ ಸರ್. ಇನ್ನು 1.5 ಎಕರೆ ಈಗ 4 ವರ್ಷದವು, 2 ಎಕರೆ ಈಗ 2 ವರ್ಷದವು. ಅದರಲ್ಲಿ ಮಿಶ್ರ ಬೆಳೆನೂ ಆಗ್ತಾ ಇದೀವಿ ಸರ್. ಅವ್ರೆ ತೊಗರಿ ಒಳಗಾಗ್ತಾ ಇದೀವಿ. ಅದು ಅಡಿಕೆಗೆ ಗೊಬ್ಬರ ಉಪಯೋಗ ಆಗುತ್ತೆ. ತೊಗರಿ ಹಾಕಿದ್ರೆ ಎಲೆ ಗಿಲೆ ಸುರಿದ್ಬಿಟ್ಟು ಒಳ್ಳೆ ಪೋಷಕಾಂಶ ಕೊಡುತ್ತೆ ಸರ್. ಅದರಿಂದ ಅವರೇ ತೊಗರಿ. ನಾವು ಏನು ಏಕದಳ ದ್ವಿದಳ ಧಾನ್ಯ ಸರ್, ಏಕದಳ ಧಾನ್ಯದಿಂದ ಏನಲ್ಲ ದ್ವಿದಳ ಧಾನ್ಯ. ಅದರಿಂದ ನಮ್ಗೆ ಉತ್ಪನ್ನ ಜಾಸ್ತಿ. ಹಸಿರೆಲೆ ಗೊಬ್ಬರ ಬೀರ್ಬೇಕು. ಈಗ ಹಾಲಿ ಹಾಕಿದ್ದು ಸರ್, ಇವತ್ತು ಈಗ ಒಂದ್ ಹೊಲಕ್ಕೆ ಈಗ ಹಾಕ್ಬೇಕು ಸರ್. ಈಗ ತೊಗರಿ ಹಾಕಿದ್ದು ಅದನ್ನೆಲ್ಲ ರೋಟರಿ ಹೊಡೆದು ತೆಗೆದ್ವಿ ಸರ್. ಈಗ ಹೋದ ಮೇಲೆ ನಾವು ಅದನ್ನ ಅಲಸಂದೆ ಹಾಕ್ತಿವಿ ಸರ್. ಈ ಸರಿ ಅವರೇ ಹಾಕಿದ್ವಿ. ಅಲಸಂದೆ ಹಾಕಿದ್ರೆ ಇನ್ನೂ ಉತ್ತಮವಾಗಿ ಬೆಳೆ ಬರುತ್ತೆ. ನಾವೇನು ಬೆಳೆ ಇದಾಗಲ ಸರ್, ಗೊಬ್ಬರ ಆಗ್ಬೇಕು ಸರ್ ನಮ್ಗೆ ಹೊಲಕ್ಕೆ. ಈಗಿನ ತಿಪ್ಪೆ ಗೊಬ್ಬರಗಳು ಬಹಳ ಕಮ್ಮಿ ಇದೆ, ದನಕರುಗಳೆಲ್ಲ ಬಹಳ ಕಡಿಮೆ ಆಗಿದೆ. ಬಹಳ ರೇಟ್ ಸರ್. ಈಗ 12,000 ರೂಪಾಯಿ ಒಂದು ಬರೀ ಟ್ರೈಲರ್ಗೆ ಕೊಡ್ತಾರೆ. ಇದನ್ನ ಹಾಕ್ಸಂಗಲ್ಲ, ಏನಲ್ಲ ತಟ್ಟಿ ಇಡಂಗಲ್ಲ. ಅದ ಕಾರಣ ನಮ್ಮ ಹೊಲದಲ್ಲಿ ನಾವೇ ಉತ್ಪನ್ನ ಮಾಡಿಕೋಬೇಕು ಸರ್. ಆಮೇಲೆ ನಾವೊಂದು ಏನ್ ಮಾಡ್ತೀವಿ ಸರ್, ಈ ಅಡಿಕೆ ಗರಿ ಬೀಳ್ತಾವಲ್ಲ ಹಸಿ ಗರಿ, ಪ್ರತಿದಿನ ಬೆಳಗ್ಗೆ ತೋಟಕ್ಕೆ ಹೋದಾನು ಒಂದು ಉದ್ದನ ಕೆತ್ತಿ ಕೊಡಲು ಅಂತ ಮಾಡಿಸಿ ಅಣಿಸಿ ರೆಡಿಯಾಗಿ ಇಟ್ಕೊಂಡ್ರೆ ಸರ್, ಎಲ್ಲ ಪೀಸ್ ಪೀಸ್ ಪೀಸ್ ಮಾಡಿ ಎಲ್ಲ ಗಿಡದ ಬಟ್ಟೆ ಎಲ್ಲ ಸುತ್ತ ಪ್ರತಿ ಡೈಲಿ ಸರ್. ನಾನು ಇವತ್ತಂತಲ್ಲ ಎಲ್ಲರೂ ನೋಡಿ, ಏ ನೀನೇನು ಚಿಮ್ಮಗೊಲ್ದಾರಪ್ಪ ನೀನು ಹಂಗೆ ಕಡಿತೀಯ ಅವಟ್ಟಿಗೆ ಒಕ್ಕವೇ ಅಂದ್ರೆ, ಅವಟ್ಟಿಗೆ ಒಕ್ಕವೇ ಅಂದ್ರೆ ಪೀಸ್ ಆಗಿಬಿಟ್ರೆ ಭೂಮಿ ಸೇರ್ಕೊಂತವೆ. ನಾವು ಬಾಂಡ್ಲಿ ಹೊಡೆದ್ರುವ ಭೂಮಿ ಒಳಗೆ ಸೇರುತ್ತೆ. ಅದರಿಂದ ಆಮೇಲೆ ಗಿಡಕ್ಕೂ ಶಕ್ತಿನೂ ಬರುತ್ತೆ. ಆಮೇಲೆ ಈ ನಾವೆಲ್ಲ ಮೇಲೆ ಇದನ್ನ ಪದ್ರ ಇದನ್ನ ಹಾಕಿದಂಗೆ ಬಿಸಿಲು ಬೀಳದಂಗೆ, ಆಮೇಲೆ ಹಸಿ ಆರ್ದಂಗೆ ತಂಪು ತಂಪು ವಾತಾವರಣ ಆಗುತ್ತೆ. ಅಡಿಕೆಗೆ ಇಲ್ಲ ಅಂದ್ರೆ ಮತ್ತೆ ಒಂದ ಗರೆ ಉದ್ದ ಬೀಳುತ್ತೆ ಆ ಈ ಕಡೆ ಸೈಡ್ ಆಗಿ. ಅದಕ್ಕಂದ್ರೆ ಎಲ್ಲ ಪೀಸ್ ಮಾಡಿ ಹಾಕಿ ನಾನು ಇವತ್ತಲ್ಲ ಸರ್, ಈಗಲೇ 10 ವರ್ಷದಿಂದಲೂ ಅಂದ್ರೆ ಸಾಮಾನ್ಯ ಬಹಳ ಜನ ಯಾರು ಮಾಡಿಲ್ಲ ಸರ್. ನಾನು ಬೈತಾರೆ ಅದೇ ಮಾಡ್ತೀವಿ ಅಂತ. ಇಲ್ಲಪ್ಪ ಅದ್ ಮಾಡೋದ್ರಿಂದ ಉಪಯೋಗ ಐತೆ, ಮಾಡ್ರಿ ನೀವು. ಅಡಿಕೆ ಗಿಡಕ್ಕೆ ನೆಳೆ ಬಂದು ತನುವಾಗಿ ಎರೆಹುಳು ಉತ್ಪತ್ತಿ ಆಗ್ತವೆ ಅದ್ರೊಳಗೆ. ಯಾವ್ದೇ ನಾವು ಬೇರೆ ರಾಸಾಯನಿಕ ಗೊಬ್ಬರವನ್ನ ಮತ್ತೆ ಹೊರಗಡೆಯಿಂದ ಕುಂಟ್ಕೊಂಡು ಗೊಬ್ಬರ ತರ ಅವಶ್ಯಕತೆ ಇರೋದಿಲ್ಲ. ಹೋ ಅದ್ರಲ್ಲ ಸರ್. ಆದ್ರೆ ಈಗಿನಿದ್ರೆ ಒಂದ್ ಸ್ವಲ್ಪ ಕೋಳಿ ಗೊಬ್ಬರ ತರಿಸ್ತೀವಿ, ಆಮೇಲೆ ಕುರಿ ಗೊಬ್ಬರ ಹಾಕಿಸ್ತೀವಿ, ಕುರಿನೂ ತರಿಸ್ತೀವಿ. ಮಂಜೆ ಬಿಡಿಸ್ತಾರ? ಹ್ಮ್ ಮಂಜೆ ಬಿಡಿಸ್ತಾರ. ಅವ್ರೆಲ್ಲ ರಪ್ಪ ಹಾಕ್ಬಿಟ್ಟು ಇಷ್ಟು ಅಂತ ಮಾತಾಡ್ಕೊಂಡು ಅದೆಷ್ಟೈತಪ್ಪ 8 ದಿವಸ 10 ದಿವಸ ಅದು ಗೋತ. ಈ ತಕ್ಷಣಕ್ಕೆ ಗೋತದ್ದು ಉಪಯೋಗ ಆಗುತ್ತೆ ಸರ್. ಪಿಸ್ಕಿ 2 ವರ್ಷದ ತನಕಲ್ಲೂ ಅದಕ್ಕೆ ಟೈಮ್ ಇದೆ. ಅದರಿಂದ ಕುರಿ ಗೊಬ್ಬರ ತರಿಸ್ಬೋದು. ಅಂದ್ರೆ ಪ್ರತಿ ವರ್ಷನೂ ಕುರಿ ಗೊಬ್ಬರನೇ ತರಿಸ್ಬಾರ್ದು ಸರ್. 1 ವರ್ಷ ತಿಪ್ಪೆ ಗೊಬ್ಬರ ಹಾಕ್ಬೇಕು, ತಿರ್ಗಾ ಒಂದ್ ವರ್ಷ ಕುರಿ ಗೊಬ್ಬರ ಹಾಕ್ಸ್ಬೇಕು, ತಿರ್ಗಾ ಇನ್ನೊಂದ್ ವರ್ಷದಾಗ ಕೋಳಿ ಗೊಬ್ಬರ ಹಾಕ್ಬೇಕು, ಒಂದ್ ವರ್ಷ ಹೆಸರು ಗೊಬ್ಬರ ಮಾಡ್ಬೇಕು, ಹಂಗೆ ವೆರೈಟಿಸ್ ಪ್ರತಿ ವರ್ಷ ಅದ್ನೇ ಹಾಕಿದ್ರೆ ಭೂಮಿ ಅಂತ ಫಲವತ್ತಾಗಲ್ಲ ಸರ್. ಯಾವ್ದೇ ಆಗ್ಲಿ ನಾವಂಗೆ ಬೇರೆ ಬೇರೆ ತರ ಊಟ ಮಾಡ್ತೇವ, ನಾವು ಒಂದ್ ಊಟಕ್ಕಂತ ನೆಂಚಿಗೆ ಅದು ಒಂದ್ ಇದೊಂದು ಹೆಂಗ್ ತಿಂತೀವೋ ಆ ಟೈಪು ಮಾಡ್ತೀವಿ. ಆದ್ರೆ ನಮ್ಗೆ ಹಂಗೆ ತೃಪ್ತಿ ಆಗುತ್ತೋ ಆ ಭೂಮಿಗೂ ಕೂಡ ತೃಪ್ತಿ ಆಗುತ್ತೆ. ಅಂದ್ರೆ ಆದಷ್ಟು ನಾವು ಆಯ್ ನೀರು ಬಿಡೋದು ಬಹಳ ಕಡಿಮೆ ಮಾಡ್ಬೇಕು ಸರ್. ಆಯ್ ನೀರು ಬಿಡೋದ್ರಿಂದ ನಮ್ಗೆ ಲಾಸ್ ಆಗುತ್ತೆ. ಈ ಗೊಬ್ಬರ ಹಾಕಿರ್ತೀವಾ ಎಳ್ಕೊಂಡು ಹೋಗುತ್ತೆ ಎಲ್ಲ, ಭೂಮಿ ತಂಪಾಗಲ್ಲ. ಯಾಕಂತಂದ್ರೆ ನೀರು ಹರಿದು ಬಿಡುತ್ತಲ್ಲ. ಈ ಡ್ರಿಪ್ ಮುಖಾಂತರವಾಗಿ ಬಿಟ್ರೆ ಅವು ಬಡ್ಗಿಟ್ಟಿರ್ತೀವ ನೋಡ್ಕೊಂಡು ಸುಮ್ಮನೆ ಕುಡಿತಿರ್ತತೆ. ಆಮೇಲೆ ಅವು ಬೇರೆ ಎಲ್ಲೇ ತಂಕಿರ್ತದೆ ಅಲ್ಲೇ ತಂಕಲು ಆಳ ಎಳೆಯುತ್ತೆ. ಆದಷ್ಟು ರೈತ ಬಾಂಧವರು ಯಾರಾದ್ರೂ ಆಯ್ ನೀರು ಬಹಳ ಕಡಿಮೆ ಮಾಡಬೇಕು. ಡ್ರಿಪ್ ಮುಖಾಂತರ ನೀರು ಹಾಯಿಸೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ಸರ್ ಬಹಳ ಅನುಕೂಲ ಒಳ್ಳೇದು ಅಂತ ಹೇಳ್ತೀನಿ ಸರ್. ರೈತ ಬಾಂಧವರು ಎಲ್ಲ ತಿಳ್ಕೊಂಡು ಮಾಡಿದ್ರೆ ಅವರು ಉತ್ತಮವಾದ ಬೆಳೆ ಬೆಳೀತಾರೆ ಅಂತ ನನ್ನ ಮನವರಿಕೆ ಇದೆ ಸರ್. ನೀವೊಂದು ಒಳ್ಳೆ ಪದ್ಧತಿ ಅಳವಡಿಸ್ಕೊಂಡ್ರೆ ಕೆಲವು ರೈತ ಏನ್ ಮಾಡ್ತಾರಂದ್ರೆ ಕೆಲವು ಅದ್ರಾಗೆಲ್ಲ ಬೀಳ್ತಕ್ಕಂತ ಸೆಡೆಗಳಾಗಿರ್ಬೋದು, ಈ ಅಡಿಕೆ ಪಟ್ಟೆ ಆಗಿರ್ಬೋದು, ಅದನ್ನೆಲ್ಲ ಬೇರೆ ಹೊರಗಡೆ ಹಾಕ್ಬಿಟ್ಟು ವ್ಯವಸಾಯ ಮಾಡಿ ತೋಟನ ತುಂಬಾ ನೀಟಾಗಿ ಇಟ್ಕೊಂಡಿರ್ತಾರೆ. ನೀವು ಅಲ್ಲೇ ಅದನ್ನೆಲ್ಲ ಮಲ್ಚ್ ಮಾಡಿ ಕಡ್ದು ಹಾಕೋದ್ರಿಂದ ಸಾಕಷ್ಟು ಕಾಂಪೋಸ್ಟ್ ಗೊಬ್ಬರ ಉತ್ಪಾದನೆ ಆಗಿ ನಿಮ್ಗೆ ಒಳ್ಳೆ ಇಳುವರಿ ಬರುತ್ತೆ. ಆತರ ಎಲ್ಲ ಬಹಳ ಸ್ವಚ್ಛವಾಗಿ ಇಟ್ಕೊಂಡ್ರಂತ ಸ್ವಚ್ಛವಾಗಿ ಅದು ಮಾತು ಹೇಳ್ತೀವಿ ಸರ್. ಸೊ ಎಲ್ಲ ಸ್ವಚ್ಛವಾಗಿ ಇಟ್ಕೋಬಾರ ಸರ್, ಹುಲ್ಲು ಬೆಳೀಲಿ ಅದ್ರ ಒಳಗಡೆ ಎಷ್ಟು ಇರುತ್ತೋ ಅದೆಲ್ಲ ನುಂಗಿಬಿಡುತ್ತೆ ಸರ್ ಭೂಮಿ. ಅಡಿಕೆ ಬೇರುಗಳು ಎಳಿತವೆ, ಈ ಬೇರೆ ಬೇರೆ ಹುಲ್ಲಾಗಬಾರ್ದು ಅನ್ನೋದು, ಆ ಕುಂಟೆ ಓಡಿಸೋದು, ಅದನ್ನ ಮಾಡೋದು ಇದನ್ನ ಮಾಡೋದು ಮಾಡ ಸರ್, ಹಂಗೆ ಮಾಡಲೇಬಾರ ಸರ್. ಎಷ್ಟು ಕಸರು ಇರ್ತತೋ ಅಷ್ಟು ಭೂಮಿ ಫಲವತ್ತತೆ ಕೊಡ್ತತಿ. ಆಮೇಲೆ ಹಸಿನೂ ಆರ್ಸಲ್ಲ ಏನು ಅಲ್ಲ. ಕೆಲವರು ಏ ಪಟ್ಟಿ ಏನಪ್ಪ ತೆಗೆದು ಹೊರಗೆ ಬೆಂಕಿ ಹಚ್ಚಿ ಸುಡ್ತಾರೆ ಸರ್. ನಾ ಕೆಲವ್ರಿಗೆ ಹೇಳ್ತೀನಿ ಅವ್ನು ಸುಡೋದ್ರಿಂದ ಏನು ಉಪಯೋಗ ಐತಿ, ಅದು ಬಿದ್ದು ನೀರು ಹೋಗುತ್ತಾ ಎಲ್ಲ ಕೊಳೆಯುತ್ತೆ, ಭೂಮಿಗೆ ಗೊಬ್ಬರ ಹಾಕ್ದಂಗೆ ಆಗುತ್ತೆ. ಅದು ಕಂಡು ಸುಮ್ಮನೆ ಹೊರಗೆ ಹಾಕ್ಬೇಡ್ರಿ ಅಂದು ಅಲ್ಲಿ ನಮ್ಮ ಮೊಲತ ಗೊಬ್ಬರ ಹಂಗ ಮಾಡ್ತದ ಸರ್. ಅವರೆಲ್ಲ ಆರಿಸಿ ಹೊರಗಡೆ ಹಾಕಿಬಿಡೋರು ಸರ್. ಹೌದು, ಕಂಪ್ಲೀಟ್ ಹೊಲ ಹಂಗ ಸ್ವಚ್ಛ ಸುಮ್ಮನೆ ಒಂದ್ ಸ್ವಲ್ಪ ಒಂದು ಇಂಚ್ ಹುಲ್ಲಾದ್ರೂ ಹರಿಸ್ಬಿಡೋದು ಸರ್. ಅದಕ್ಕೆ ಯಾಕೆ ಹಂಗ್ ಮಾಡ್ತೀಯಪ್ಪ ಹಿಂಗಲ್ಲ ಅಂತಂದ್ ಏ ಬಿಡಪ್ಪ ಹೊಲದಾಗ ಕಸರು ಅದು ಇದು. ಕಸರು ಎಷ್ಟು ಇರ್ತತೋ ಅಷ್ಟು ಪಾಡು ಹೊಲದಲ್ಲಿ ಗರೆ. ಅವಾಗ ಈಗ 2 ವರ್ಷ ಸರ್ ಒಂದು ಗರೆ ಹೊರಗೆ ಹಾಕಿಲ್ಲ. ಎಲ್ಲ ಹೊಲದಾಗೆ ಅವರು ನಮ್ದ್ರಂಗೆ ಹಿಂಗೆ ಎಲ್ಲ ದೊಡ್ಡ ದೊಡ್ಡದು ಕೊಚ್ಚೋದು ಎಲ್ಲ ಹೊಲದಾಗ ಬಿಡ್ತಾ ಇದಾರಲ್ಲ. ಈಗ 2 ವರ್ಷ ಫಸಲು ಉತ್ತಮ ಕಣಪ್ಪ ನಮ್ದು ಫಸಲು ಅಂತಂದ್ರು. ನೋಡಿ ಹೊರಗೆ ಹಾಕ್ತಿದ್ರಿ ಸುಮ್ಮನೆ ಬೆಂಕಿ ಹಚ್ಚಿ ಬಿಡೋರು ಸರ್. ಪಕ್ಕದ ಖಾಲಿ ಹೊಲ ಇತ್ತು, ಅಲ್ಲಿ ತೋಟ ಇದ್ದಲ್ಲ, ಬೆಂಕಿ ಹಚ್ಚಿ ಸುಟ್ ಬಿಡೋ ಸುಮ್ಮನೆ ಬೂದಿ ಆಗಿಹೋಯ್ತು. ಇಲ್ಲಿ ಹೊಲದಾಗರ ಇದ್ರೆ ಶಕ್ತಿ ಬರುತ್ತೆ. ಅದು ಕಂಡು ದಯವಿಟ್ಟು ಯಾರೇ ಆಗ್ಲಿ ಅವ್ ಗರೆ ಇನ್ನೊಂದೇ ಆಗ್ಲಿ ಹೊಲದಾಗ ಎಷ್ಟಾರ ಹಾಕಲ್ ಸರ್, ಅದು ಎಲ್ಲ ಹಂಗ ನುಂಗಿಬಿಡುತ್ತೆ. ಅದು ಹಂಗ ಭೂಮಿಗೆ ಎಲ್ಲ ರಾಸ ಆಗಿಬಿಡುತ್ತೆ. ಸಟ್ಟ ಕತ್ತೆ ತೊಗರಿ ಕಡ್ಡಿ ಎಲ್ಲ ರೋಡ್ ಸೈಡ್ ಸರ್ ತಂದು ತಂದು ಹಾಕಿದ್ದಾರೆ. ನಾನು ಯಾರು ಏನಾರಲ್ಲ ಸರ್ ಹಗ್ಗ ಕಟ್ಟಿ ಒರೆ ಹೊತ್ಕೊಂಡ್ ಬಂದ್ಬಿಟ್ಟು ಎಲ್ಲ ಪಟ ಪಟಕ್ಕೂ ತೊಗರಿ ಕಡ್ಡಿ ಹಾಕ್ತೀನಿ ಸರ್. ಏನ ಸರ್ 3 ತಿಂಗಳು ಕೊಳತವ ಎಲ್ಲ ಕೊಳತು ಬಿಡುತ್ತೆ ಸರ್. ಒಂದ್ಸರಿ ಬಾಣಲಿ ಹೊಡೆದ್ಬಿಟ್ರೆ ಎಲ್ಲ ಹಂಗ ಗೊಬ್ಬರ. ಅದಕ್ಕೆ ಜನ ನೋಗ್ತಾರೆ, ಜನ ನೋಗೋದ್ರಾಗ ಏನು ಸುಖ ಇಲ್ಲಪ್ಪ. ನಾವು ಅಡಿಕೆ ಮತ್ತೆ ಅಡಿಕೆ ಫಸಲು ಯಾಕೆ ಚೆನ್ನಾಗಿ ಬರ್ತತಿ ಅಂದ್ರೆ ನಾವು ಎಷ್ಟು ತಾಕತ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅಷ್ಟು ಇದು ಬರುತ್ತೆ. ಆಮೇಲೆ 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಜೀವಾಮೃತ ಮಾಡ್ತೀವಿ ಸರ್. ಒಂದು 1200 ಗಿಡ ಇದಾವೆ ಸರ್ 2 ಎಕರೆಗೆ, ಅದಕ್ಕೆ 6 ಡ್ರಮ್ಮು ಜೀವಾಮೃತ ಅಂದ್ರೆ 3 ಡ್ರಮ್ ಒಂದ್ ಸರಿ ಮಾಡ್ತೀನಿ ಸರ್. ಇನ್ನು 3 ಡ್ರಮ್ ಒಂದ್ ಸರಿ, ಅದಕ್ಕೇನು ಒಂದು 2.5-3 kg ದ್ವಿದಳ ಧಾನ್ಯದ್ದು ಯಾವ್ದಾರ ಆಗಿರಲ್ ಸರ್ ಹಿಟ್ಟು ಹಾಕ್ಬೇಕು. ಒಂದು 2.5-3 kg ಪುಡಿ ಬೆಲ್ಲ ಹಾಕ್ಬೇಕು. ಅವ್ರ ಹೊಲದಲ್ಲಿ ಒಂದು ಫಲವತ್ತಾದಿರ್ತಕ್ಕಂತ ಒಂದು 1/2 kg ಅಷ್ಟು ಮಣ್ಣು ತಂದು ಮಣ್ಣು ಹಾಕ್ಬೇಕು. ಅದಕ್ಕೆ ನೀರ್ನೆಲ್ಲ ಕ್ಲೀನ್ ಆಗಿ ಬಿಟ್ಟು ಸ್ವಲ್ಪ ಗಂಜಲ ಹಾಕಬೇಕು. ಅದು 10 kg ಸಗಣಿ ಒಂದು 15 ಲೀಟರ್ ಅಂದಾಜಿಗೆ 15-10 ಲೀಟರ್ ಇದ್ರೂ ನಡೀತು ಸರ್ ನಮ್ಮನೆ ಇದ್ದಂಗೆ. ಅದ್ ಗಂಜಲ ಹಾಕ್ಬಿಟ್ಟು ಎಲ್ಲ ನೀರು ಬಿಟ್ಟು ಬಿಡ್ಬೇಕು. ನೀರು ಬಿಟ್ಟು ಒಂದೇ ಮುಖಕ್ಕೆ ಗುರಿ ಇಡಬೇಕು ಬೆಳಗ್ಗೆ ಸಾಯಂಕಾಲ. ಹಂಗೆ 5 ದಿನದ ಮೇಲೆ ಅದ್ನ ಹಾಕ್ಬೇಕು. 5 ದಿನ ಇನ್ನು ಬಿಟ್ಟಷ್ಟು ಪಾಡ ಸರ್. ಅಂದ್ರೆ ಅದು ವಾಸನೆ ಅಂದ್ರೆ ಕೆಟ್ಟ ವಾಸನೆ ಅಲ್ಲ ಸರ್, ಗಮ ಗಮ ಗಮ ಗಮ ಅನ್ನೋ ವಾಸನೆ ಬರುತ್ತೆ ಸರ್. ಹೌದು, ಅದು ಒಂದೇ ಮಕ್ಕಳಿಗೆ ಬೆಳಗ್ಗೆ ಸಾಯಂಕಾಲ ಹಂಗ ಒಂದು 8-9 ದಿವಸ ನಾನು ಇನ್ನು ಮೊನ್ನೆ ಹಾಕಿದೆ ಸರ್ ಇನ್ನು ಈ ಅಡಿಕೆ ಗಿಡಕ್ಕೆ. ಹಂಗ ಅದು ಸ್ಮೆಲ್ ಹೆಂಗ್ ಬರುತ್ತೆ ಅಂದ್ರೆ ಅದನ್ನು ವಾಸನೆ ಕೆಲ ಗಂಜಲು ಅದಿದು ಅಂತಾರೆ. ಅದನ್ನ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಬಿಸಿಲಿಗೆ ಹಾಕ್ಬಾರ್ದು, ಬೆಳಗ್ಗೆ ನತ್ತಲೆ ಒಂದು ಬಕೆಟ್ಗೆ ಹಾಕೋದು 1 ಲೀಟರ್ ಒಂದೊಂದು ಗಿಡಕ್ಕೆ. 8 ದಿವಸ ಆದ್ಮೇಲೆ ಹಾಕಿದ್ರೆ ಫಲವತ್ತ ಅಂದ್ರೆ ಒಂದ್ ಸರಿ ಹಾಕಿ ಬಿಡಬಾರ ಸರ್. ನಾನೇ ನಾನು ಜೀವಾಮೃತ ಮಾಡಿದೆ ಹಾಕ್ತಿ ಅಂತಂದು ಬಿಡಬಾರ್ದು. ಕನಿಷ್ಠ 3 ತಿಂಗಳಿಗೆ ಒಂದ್ ಸರಿ ಅದ್ ಹಾಕಿ ಅಂತೇರಲ್ಲಿ ಗಿಡನೂ ಚೆನ್ನಾಗಿ ಬರುತ್ತೆ, ಗಿಡಕ್ಕೆ ಯಾವ ರೋಗನೂ ಬರಲ್ಲ, ಕೊಳೆ ರೋಗ ಸುಳೆ ರೋಗ ಬರುತ್ತೆ, ಆಮೇಲೆಲ್ಲ ಚುಕ್ಕಿ ಬರುತ್ತೆ ಗರಿಯಾಗೆ, ಅವೆಲ್ಲ ಏನು ಬರಲ್ಲ ಸರ್. ಅದರಿಂದ ಹಾಕೋದ್ರಿಂದ ನಮ್ಗೆ ಉತ್ಪನ್ನ ಐತೆ. ಆಮೇಲೆ ಗಿಡನೂ ಬೋಗ ಚೆನ್ನಾಗಿ ಬರ್ತವೆ, ಅಚ್ಚ ಹಸಿರಾಗಿ ಬರ್ತತೆ ಗಿಡ. ಅದರಿಂದ ನಮ್ಮ ರೈತ ಬಾಂಧವರು ಜೀವಾಮೃತ ಹಾಕೋದ್ರಿಂದ ಬಹಳ ಒಳ್ಳೇದು ಅನುಕೂಲ ಅಂತ ನಾನು ರೈತ ಬಾಂಧವರಿಗೆ ಕೇಳ್ತೀನಿ ಸರ್. ಆದಷ್ಟು ಜನ ಮಾಡೋದು ಒಳ್ಳೇದು. ಈಗಾಗಲೇ 2 ಎಕರೆ 15 ವರ್ಷ ತೋಟ ಇತ್ತು ಅಡಿಕೆ ತೋಟ, ಮತ್ತೆ 1.5 ಎಕರೆಗೆ ಮತ್ತೆ 2 ಎಕರೆಗೆ ನಾವು ಅಡಿಕೆ ಹಾಕಿದ್ವಿ ಅಂತಂದ್ರಲ್ಲ, ಯಾಕೆ ಅಡಿಕೆ ಬೆಳಿಬೇಕು ಅಂತ? ಅಡಿಕೆ ಬೆಳಿಬೇಕು ಅಂತ ಹಾಕಿದ್ವಿ ಅಂದ್ರೆ ಮೆಕ್ಕೆಜೋಳನ ಬೆಳೀತಿದ್ವಿ ಸರ್. ಅದರಲ್ಲಿ ಮೆಕ್ಕೆಜೋಳ ಬರ್ತಾ ಬರ್ತಾ ಬಹಳ ಖರ್ಚು ಆಗ್ಬಿಡುತ್ತೆ ಸರ್. ಈಗ 1 ಎಕರೆ ಕನಿಷ್ಠ ಏನಿಲ್ಲ ಅಂದ್ರೂ 25,000 ರೂಪಾಯಿ ಖರ್ಚು ಬರುತ್ತೆ ಸರ್. ಈ ಕೂಲಿ ಕಳೆ ತೆಗೆಸರು ಇಲ್ಲ, ಜನನೇ ಬಹಳ ಕಡಿಮೆ ಆಗೋಗ್ಬಿಡುತ್ತೆ. ಯಾವ್ದಕ್ಕೆ ಏನು ಒಂದು ಸಣ್ಣ ಬದುಕಿ ಕರೆದ್ರು 500 ರೂಪಾಯಿ ಕೂಲಿ. ಮೆಕ್ಕೆಜೋಳ ಬಹಳ ಖರ್ಚು ಬಂತು ನೋಡಿದ್ವಿ ಎಲ್ಲ. ನಾವು ಮಾಡಿದ್ಕೂ ಅಲ್ಲೇದಲ್ಲೇ ನಾರಾನಂಗಾತು. ಆದ್ರೆ ಅಡಿಕೆ ಫಸಲಿನಲ್ಲಿ 5 ವರ್ಷ ನಾವು ಕಷ್ಟಪಡ್ಬೇಕು ಸರ್. 4 ವರ್ಷಕ್ಕೆ ಬರುತ್ತೆ, ನಾವು ತಾಕತ್ ಮಾಡಿದಂಗೆ 4 ವರ್ಷಕ್ಕೆ ಉಸಿ ಹೊಡಿತವೆ ಎಲ್ಲ ಬರುತ್ತೆ. 5 ವರ್ಷ ಸಾಕ್ಬಿಟ್ರೆ ಸಂಪಾದ ಬೆಳೆ ಬರುತ್ತೆ. ಆಮೇಲೆ ಅದ್ರ ಗೊಬ್ಬರ ಅದ್ರಾಗೆ ನಾವು ತಯಾರು ಮಾಡ್ಕೋಬಹುದು. ಪಟ್ಟೆ ಗಿಟ್ಟೆ ಬರುತ್ತೆ, ಆಮೇಲೆ ನಮ್ಮ ಅಲ್ಪ ಸ್ವಲ್ಪ ಗೊಬ್ಬರ ಬರುತ್ತೆ, ಜೀವಾಮೃತ ಮಾಡಿ ಹಾಕ್ತೀವಿ. ಆಮೇಲೆ ಒಳ ಸಣ್ಣ ಗಿಡ ಇರುತ್ತವಲ್ಲ, ಈ ಉಳ್ಳಿ ಅಲಸಂದೆ ತೊಗರಿ ಅವ್ರೆ ಪ್ರತಿಯೊಂದು ಎಲ್ಲ ಫಸಲು ಹಾಕಿರ್ತೀವ, ಭೂಮಿ ಫಲವತ್ತತೆ ಹಾಕತ್ತೆ, ಗಿಡನೂ ಚೆನ್ನಾಗಿ ಬರುತ್ತವೆ, ಆಮೇಲೆ ಖರ್ಚು ಕಡಿಮೆ ಆಗುತ್ತೆ ಸರ್ ಅಡಿಕೆ. ಆದ್ರೆ 4 ವರ್ಷ ನಾವು ಒಂದ್ ಸ್ವಲ್ಪ ಒಳಗೆ ಬೆಳೆ ಬೆಳಕಂತೀವಿ ಸರ್. ಮೆಕ್ಕೆಜೋಳನು ಹಾಕ್ತಿವಿ ಮುಂಗಾರಿಗೆ, ಅದ್ ಮೆಕ್ಕೆಜೋಳ ತೆಗೆದ್ಬಿಟ್ಟು ಮತ್ತೆ ಅವ್ರೆ ತೊಗರಿ ಹಿಂಗಾರಿಗೆ ಹಾಕ್ತಿವಿ, ಅಲಸಂದೆ ಇವನ್ನೆಲ್ಲ ಹಾಕ್ತಿವಿ, ಅದರಿಂದ ಉತ್ಪನ್ನ ಐತಿ ಅಂತ ಅಡಿಕೆಯಿಂದ ನಾವು ಅದಕ್ಕೋಸ್ಕರ ಇದು ಮಾಡಿದ್ವಿ ಸರ್. ಅಲ್ಪಾವಧಿ ಬೆಳೆಗಳಲ್ಲಿ ಸಾಕಷ್ಟು ಖರ್ಚು ಬರುತ್ತೆ, ಕೂಲಿ ಕಾರ್ಮಿಕರು ಬೇಕಾಗುತ್ತೆ. ಹಂಗಾಗ್ಬಿಟ್ಟು ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಬೇರೆ ಬೇರೆ ಬೆಳೆಗಳಿಗೆ ಅಡಿಕೆ. ಆಮೇಲೆ ಸುತ್ತ ತೆಂಗಿಗೆ ಹಾಕಿದ್ವಿ ಸರ್, ತೆಂಗರೆ ಎಲ್ಲ ಬೆಳೀತಾ ಅವನ್ನೆಲ್ಲ ಬರ್ತೀವಿ. ಮನೆಗೆ ಕಾಯಿ ಸಿಗ್ತವೆ, ಆದ್ರೂ ಜಾಸ್ತಿ ಆದ್ರೂ ಮಾರಾಟಕ್ಕೆ ಈಗಲೂ ಕಾಯಿ ವಿಪರೀತ ರೇಟ್ ಇದಾವೆ ಸರ್. 25-30 ರೂಪಾಯಿ ಕಾಯಿ ಇದಾವೆ. ನಮ್ಮ ಖರ್ಚಿಗೆ ಕಾಯಿ ಮಾರ್ಕೋಣ ಬರುತ್ತೆ, ಮಂಚಾನೂ ಬರುತ್ತೆ. ಅಂದ್ರೆ ಒಳಗಡೆ ಕಟ್ಟಬಾರ್ದು ಸರ್ ಅಡಿಕೆಗೆ ಮಾತ್ರ, ಏನು ಸೈಡ್ಗೆ ಸೈಡಿಗೆ ಕಟ್ಕೋಬೇಕು. ಅವು ಬದಿ ನರಿಗೆ ಕಟ್ಕೋಬೇಕು ನಾವು. ಅಂದ್ರೆ ದಯವಿಟ್ಟು ರೈತರದೊಂದು ಹೇಳಿ ಸರ್ ತ್ಯಾಗ ಅಂತಂದು ಹಾಕ್ಬಿಡ್ತೀವಿ ಸರ್. ನಾವು ಸೈಡು ತ್ಯಾಗ ಹಾಕ್ಬಾರ್ದು ಸರ್. ಬಹಳ ಸಾರ ಎಳೆಯುತ್ತೆ, ತೆಂಗಿ ಗಿಡ ಹಾಕ್ಲಿ ಸಾರ ಎಳಿತವೆ ಅಂದ್ರೆ 2-2 ಸಾಲ. ನಾನು 15 ವರ್ಷದ ಇದ್ರಾಗ ಹಾಕಿಬಿಡುದು ಸರ್ ಒಂದು ಸೈಡು ತ್ಯಾಗ, 2-2 ಸಾಲು ಸಾರ ಎಳೆಯುತ್ತೆ. ಅದಕ್ಕೆ ಈಗೆಲ್ಲ ಮೊನ್ನೆ ಎಲ್ಲ ಪೂಟ ಕಟಾವ್ ಮಾಡಿಸಿದ್ ಸರ್, ಹಂಗೆ ಅದು 20 ಅಡಿ ಲೆವೆಲ್ಗೆ ಬಿಡಿಸಿದ್ ಸರ್. ಅದಾದ್ರೆ ಸಾರ ಎಳೆಯಲ್ಲ ಜಾಸ್ತಿಯಾ. ಗೆರ ಬಂದ್ರು ಸರ್ ಈ ತೋಟ ನೋಡಕ್ಕೆ ಅಂತ ಬಂದ್ರು, ಹಿಂಗೆಲ್ಲ ಕಡಿಸ್ಬಿಡಪ್ಪ ಅಂದ್ರೆ ಆದಷ್ಟು ಇನ್ ಮುಂದೆ ಆಕಾರ ಹಾಕ್ಬಾರ್ದು. ಅವು ಸಾರ ಬಹಳ ಬಹಳ ಶಕ್ತಿ ಎಳೆದ್ಬಿಡುತ್ತೆ. ತ್ಯಾಗ ಮಾತ್ರ ನಾವೇನು ಸುಮ್ಮನೆ ರೇಟು ರೇಟು ಅಂತಂದು ಇದು ಮಾಡ್ತಾ ಇದೀವಿ, ಅದರಿಂದ ಉಪಯೋಗ ಆಗಲ್ಲ. ಅವು 25 ವರ್ಷ ಬೇಕು ಸರ್. ದಪ್ಪ ಬಡ್ಡೆ 1-5 ಅಡಿ ಸುತ್ತ ಬೇಕು ಅನ್ನಕ್ಕೆ. ತೆಂಗು ಹಾಕಿದ್ರೆ ಮಂಚಾನಕ್ಕೂ ಒರಿತತೆ, ಪ್ರತಿಯೊಂದು ಅದರಿಂದ ಸೌದೆ ಬರುತ್ತೆ, ಪ್ರತಿಯೊಂದು ನಮ್ಗೆ ಅನುಕೂಲ ಇದೆ. ಅದರಿಂದ ಈ ತೆಂಗೆ ಹಾಕ್ಬೇಕು ಸರ್. ಈಗ ಹಳೆ ತೋಟದಲ್ಲಿ 10-15 ವರ್ಷ ಆಯ್ತಲ್ಲ, ಅದರಲ್ಲೆಲ್ಲ ಸಾಕಷ್ಟು ಅಂತರ ಬೆಳೆಗಳು ಬೆಳೀತಾರೆ. ಕಾಳುಮೆಣಸು, ಕೋಕೋ, ಮತ್ತೆ ಜಾಕಾಯಿ, ಬೇರೆ ಬೇರೆ ಅಂತರ ಬೆಳೆಗಳು, ವಿಳ್ಯದೆಲೆ ಇಂಥವನ್ನೆಲ್ಲ ಬೆಳೀತಾರೆ. ನೀವೇನಾದ್ರೂ ಅಂತರ ಬೆಳೆಗಳು ಬೆಳೀತಾ ಇಲ್ಲ ಸರ್? ನಾವು ಹಾಕಿಲ್ಲ ಸರ್. ಅದು ಕೂಲಿ ಕಾರ್ಮಿಕರಿಗೆ ಬಹಳ ಖರ್ಚು ಬರುತ್ತೆ ಸರ್ ಅದನ್ನ ಹಾಕಿದ್ರೆ. ಆಮೇಲೆ ಗುಣಿಗುಣಿಗೂ ಎಲ್ಲ ಪ್ರತಿ ಒಂದು ಇದಕ್ಕೂ ಅದಕ್ಕೂ ಎಲ್ಲ ಮತ್ತೆ ಪ್ರತಿ ಒಂದು ಸಪ್ರೇಟ್ ಆಗಿ ಡ್ರಿಪ್ ಮಾಡಬೇಕು, ಅದಕ್ಕೂ ಇದು ಮಾಡಬೇಕು. ಅದೇ ಉತ್ಪನ್ನ ಅಡಿಕೆ ಗಿಡಕ್ಕೆ ಮಾಡಿದ್ರೆ ಬರುತ್ತೆ, ಕೂಲಿನೂ ಉಳಿಯುತ್ತೆ ಅಲ್ಲ ನಮಗೆ. ಆ ಕೂಲಿ ಉಳಿಯೋದ್ರಿಂದಲ್ವ ಈಗ ಸರ್ ಜನದ್ದು ಬಹಳ ಕಡಿಮೆ ಸರ್. ಎಲ್ಲ ಮಿಷಿನರಿ ಸಾಮಾನು ಸರ್. ಈಗ ಪ್ರತಿ ಒಂದು ಔಷಧಿ ಹೊಡಿಯೋದು ಮಿಷಿನ್, ಈ ದೊಡ್ಡ ಗಿಡ ಇದಾವೆ ಅಂತ ಮಿಷಿನ್ಗಳು ಬಂದ್ಬಿಡ್ತಾವೆ, ಗನ್ ಮಿಷಿನ್ ಮೇಲೆ ಸುಳಿಗೆಲ್ಲ ಹಿಡಿಯೋ ಅಂತವು. ಈಗೆಲ್ಲದೂ ಬೇರೆ ಸರ್, ಒಂದು ಸರಿ ಔಷಧಿ ಹೊಡೆಸ್ಬೇಕು ಸೊಳ್ಳೆ ರೋಗ ಬೀಳುತ್ತೆ ದೊಡ್ಡ ಗಿಡಕ್ಕೆ ಅಂದ್ರೆ 15,000 ರೂಪಾಯಿ ಖರ್ಚು ಸರ್. 1 ಎಕರೆಗೆ 15,000 ರೂಪಾಯಿ ಅವರೇ ಹೊಡಿತೀವಿ, ಔಷಧಿ ತಂದು ಕೊಡ್ತೀವಿ, ಅದ್ ಕಂಡು ಒಳಗೆ ಹಾಕೋದ್ರಿಂದ ನಮ್ ಈ ಬೆಳೆನು ಕಡಿಮೆ ಆಗುತ್ತೆ. ಅಂದು ನಾವು ಒಳಗೇನು ಹಾಕಿಲ್ಲ ಸರ್, ಅಡಿಕೆ ಒಂದು ಮಾಡಿದ್ವಿ ಸರ್. ನೀರು ಗೀರು ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಅವಕ್ಕೆಲ್ಲ ಮಲ್ಚಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ನೋಡಿ ಸರ್. ಈಗ ಶಿವಣ್ಣರು, ಈಗ ಸಣ್ಣ ಗಿಡಗಳು ಹಾಕಿದ್ವಿ 1 ವರ್ಷ 2 ವರ್ಷದ ಗಿಡಗಳು ಅಂದ್ರಲ್ಲ, ಅದರಲ್ಲೆಲ್ಲ ಅಂತರ ಬೆಳೆಗಳು ಕೆಲವರೆಲ್ಲ ಪಪ್ಪಾಯಿ ಬೆಳೀತಾರೆ, ಬಾಳೆ ಬೆಳೀತಾರೆ, ತರಕಾರಿಗಳು ಬೆಳೀತಾರೆ, ಹೂವು ಬೆಳೀತಾರೆ. ನೀವೇನಾದ್ರೂ ಈ ಸಣ್ಣ ಅಡಿಕೆ ಗಿಡದಲ್ಲಿ ಏನಾದ್ರೂ ಅಂತರ ಬೆಳೆಗಳು ಬೆಳೀತಾರೆ? ಸಣ್ಣ ಅಡಿಕೆ ಗಿಡದಲ್ಲಿ ಆದಷ್ಟು ಬಾಳೆ ಹಾಕ್ಬಾರ್ದು ಸರ್. ಯಾಕಂದ್ರೆ ರೈತರು ಏ ನಾನು ಗಿಡ ಕಟ್ಟಿಬಿಡಿದೀನಿ ನೀರು ಚೆನ್ನಾಗೈತೆ ಅಂತ ಬಾಳೆ ಹಾಕ್ತಾರೆ ಸರ್. ಬಾಳೆ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಬಾಳೆ ಬೆಳೆದ್ಬಿಡುತ್ತೆ ಸರ್. ಹೌದು, ಅಡಿಕೆ ಗಿಡ ನೆಳ್ಳಾಗ್ಬಿಡುತ್ತೆ. ಅಡಿಕೆ ಗಿಡ ಸೈಜ್ ದಪ್ಪನೂ ಬರಲ್ಲ ಏನಲ್ಲ, ಸಣ್ಣ ಕಾಯಿಗೆ ಹೋಗ್ಬಿಡುತ್ತೆ. ನಮ್ಮ ಮನದ ಪಕ್ಕನೇ ಈಗ ಹಾಕಿದ್ದಾರೆ ಸರ್. ಈಗ ಒಂದೇ ಸರಿ ಗಿಡ ಕಟ್ಟಿದ್ವಿ 2 ವರ್ಷದ ಗಿಡ ಸರ್. ಈಗ ಕಟ್ಟಿದ ಹಾಲಿ ಈಗ ಆಕ್ಚುಲಿ ಬಂದು ನೋಡಿದ್ರು ಹಂಗೆ ಇರ್ಬೇಕು ಸರ್. ಅವರು ಬಾಳೆ ಹಾಕಿದ್ರು ಸರ್. ನಾವು ಏನು ಹಾಕಲಿಲ್ಲ ಸರ್. ಮೆಕ್ಕೆಜೋಳ ಒಂದು ಹಾಕ್ತೀವಿ, ಅವೇ 3 ತಿಂಗಳ ಬೆಳೆ ತೆಗೆದು ಬಿಡ್ತೀವಿ, ಎಲ್ಲ ಬಯಲಾಗುತ್ತೆ. ಹಾಕಿದರೆ ನಮ್ಮ ಗಿಡ ನೋಡ್ಬಿಟ್ರಿ ಹೆಚ್ಚು ಕಮ್ಮಿ 5-6 ಅಡಿ ಹತ್ರ ಇದ್ದಾವೆ, ಅವರು 3 ಅಡಿ ಇದ್ದಾವೆ. ಆಮೇಲೆ ಸಣ್ಣಕ್ಕೆ ಜಿನಕ್ ಸರ್, ಬಡ್ಡೆ ದಪ್ಪ ಇಲ್ಲ, ಬಡ್ಡೆ ದಪ್ಪ ಇಲ್ಲ ಸರ್. ಅವ್ರು ನೋಡ್ಬಿಟ್ಟು ಯಾಕೆ ಅಡಿಕೆ ಗಿಡ ಹಾಕಿದ್ವೋ ಈ ಹಾಲೆ ಸರ್. ಈ ನಿನ್ನೆ ದಿವಸಲೆಯ ನೋಡಿದ್ವಲ್ಲ, ಏನು ಅಣ್ಣ ನಿಮ್ಮ ಗಿಡ ಎಲ್ಲ ಬಂದ್ಬಿಟ್ಟು ನೋಡಿ ನಮ್ಮ ಗಿಡ ವೀಕಾಗಿ ಹೋಗ್ಬಿಟ್ಟು ಅದಕ್ಕಪ್ಪ ಬಾಳೆ ಹಾಕ್ಬಾರ್ದು ಬಾಳೆ ನೆರಳಾಗ್ಬಿಡುತ್ತಾ ಸಾರ ನೀರು ಜಾಸ್ತಿ ಸರ್ ಬಾಳಿಗೆ ನೀರಿನ ಅಂಶ ಎಲ್ಲ ಎಳಿತಾ ಇದು ನೆರಳು ಯಾವಾಗ ಆಗಿಬಿಡ್ತೋ ಅಡಿಕೆ ಗಿಡಕ್ಕೆ ಏಗ್ರ ಅಡಿಕೆ ಬಿಸಿಲು ಬೀಳ್ಬೇಕು ಸರ್ ಅಡಿಕೆ ನಾವು ಏನೇ ಬೆಳೆ ಹಾಕ್ಲಿ ಪ್ರತಿಯೊಂದ್ರಿಗೂ ಬಿಸಿಲು ಇದ್ರೂ ಮಾತ್ರ ಫಸಲುಗಳು ಏರಿಕೆ ಬರುತ್ತೆ ಬರೇ ನೆರಳಿದ್ರು ಬರಲ್ಲ ಬರೀ ಬಿಸಿಲು ಇದ್ರೂ ಬರಲ್ಲ ಸರ್ ಎರಡು ನಮ್ಮ ಆರೋಗ್ಯಕ್ಕೆ ಹಂಗೆ ಪ್ರತಿಯೊಂದು ಬೇಕಾಗತ್ತಾ ಆಡಿಸ್ತೇಪ್ಪ ಪ್ರತಿಯೊಂದು ಫಸಲಿಗಾದ್ರೂ ಅಷ್ಟೇ ಸರ್ ಅದರಿಂದ ಬಹಳ ಬೇಗ ಅದಕ್ಕೆ ದಯವಿಟ್ಟು ಅದ್ರೊಳಗೆ ಏನು ಹಾಕ್ಬಾರ್ದು ಬೇಕಾದ್ರೆ ಪ್ರಾರಂಭದಲ್ಲಿ ನೆರಳಿಗೆ ಒಂದು ವರ್ಷ ಎರಡು ವರ್ಷ ಹಾಕ್ಬೇಕು ಏನಾದ್ರೂ ನೆರಳಿಗೆ ಬೆಳೆಗಳಂತಾರೆ ಇಲ್ಲ ಸರ್ ನೆರಳಿನ ಬೆಳೆ ಏನು ಬರಲ್ಲ ಸರ್ ಅದು ನೆರಳಿಗೆ ಹಾಕಿಬಿಟ್ರೆ ನಾವು ಬೇಕಾದ್ರೆ ಮೆಕ್ಕೆಜೋಳ ಹಾಕ್ಯಬೋದು ಸರ್ ಯಾಕೆ ಅಂದ್ರೆ ಮೂರಲ್ಲ ನಾಲ್ಕು ತಿಂಗಳಿಗೆ ಬಂದ್ಬಿಡುತ್ತೆ ಸರ್ ಅದು ಈ ಬಾಳೆ ಪಪ್ಪಾಯಿ ಹಾಕಿದ್ರು ಒಳ್ಳೇದೇ ಸರ್ ಪಪ್ಪಾಯಿ ಅವನ್ನೆಲ್ಲ ದಿಂಡು ಮಾಡಿಬಿಟ್ಟು ಕ್ಲೀನಾಗಿ ಪಪ್ಪಾಯಿ ಚೆನ್ನಾಗಿ ಇಳುವರಿ ಬರುತ್ತೆ ಪಪ್ಪಾಯಿಗೇನು ಗಿಡ ಲಾಸ್ ಆಗಲ್ಲ ಸರ್ ಪಪ್ಪಾಯಿ ರೈತರು ಪಪ್ಪಾಯಿ ಹಾಕೋದ್ರಿಂದ ಬಹಳ ಒಳ್ಳೇದು ಐತಿ ಅಡಿಕೆ ಗಿಡಕ್ಕೂ ಒಳ್ಳೇದೈತಿ ಈ ಬಾಳೆಯಿಂದ ಮಾತ್ರ ಉಪಯೋಗ ಇಲ್ಲ ಸರ್ ನಮಗೆ ಬಹಳ ಲಾಸು ಆಗುತ್ತೆ ಗಿಡನೇ ಎಕರೆ ಆಗಲ್ಲ ಏನಲ್ಲ ಹಾಗೆ ವಿವಿಧ ಬೆಳೆ ನಾವು ಬೇರೆ ಬೇರೆ ಹಾಕ್ತಾ ಇದ್ವಿ ಸರ್ ನಾವು ಅವರೆ ಹಾಕ್ತೀವಿ ತೊಗರಿ ಹಾಕ್ತೀವಿ ಅಲಸಂದೆ ಹಾಕ್ತೀವಿ ಮೆಣಸಿನಗಡೆ ಹಚ್ಕೊಂತೀವಿ ಮನೆಗೆಲ್ಲ ಬೆಳಕನ್ನ ಮಧ್ಯದಲ್ಲಿ ಮಧ್ಯದಲ್ಲಿ ನಾವು ಮಾಡ್ಕೊಂತೀವಿ ಸರ್ ನಾವು ತರಕಾರಿ ಕೊಳದಂಗೆ ಎಲ್ಲ ಅಡಿಕೆ ಗಿಡದ ಪಕ್ಕಕ್ಕೆ ಈ ಸಣ್ಣ ಗಿಡ ಎಲ್ಲ ಇನ್ನು ನೆಳ್ಳು ಪಳ್ಳು ಏನು ಜಾಸ್ತಿ ಇಲ್ಲ ಸರ್ ನಮ್ಮ ಮನೆ ತರಕಾರಿ ಎಲ್ಲ ಬೆಳಕಂತ ಇದೀವಿ ಸರ್ ಒಟ್ಟಾರೆಯಾಗಿ ಹಳೆ ತೋಟದಲ್ಲೆಲ್ಲ ಇಳುವರಿ ಚೆನ್ನಾಗಿ ಬರ್ತಾ ಇತ್ತು ಅಡಿಕೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಸರ್ ಅದು ಕಾಯಿ ತೆಂಗಿನಕಾಯಿ ಚೆನ್ನಾಗಿ ಬಿಡ್ತಾ ಇದ್ದಾವೆ ಸರ್ ನೀರಿಗೆ ಚೆನ್ನಾಗಿ ಸರ್ ನಾವು ಪೋಸ್ಟ್ ಮಾಡಿದಂಗೆ ಸರ್ ನೋಡ್ಕೊಂಡಂಗೆ ಸರ್ ನಾವಲ್ಲಿ ಡೈಲಿ ಯಾರು ಹೋಗಲಿದ್ರು ನಾನು ಪ್ರತಿದಿನ ನಮ್ದು ಸ್ವಲ್ಪ ದೂರ ಆಗುತ್ತೆ ಸರ್ ಈಗ ಫಸಲು ಬಂದಿರೋದು ಡೈಲಿ ಸರ್ ನಾನು ತೊಳ್ಕೊ ಎಲ್ಲಿ ನೀರು ಆಗೈತಿ ಯಾವ ಗಿಡ ಪ್ರತಿ ಒಂದು ಗಿಡನು ಚೆಕ್ಕಿಂಗ್ ಸರ್ ಒಂದು ಗಿಡ ಅಂತೆಲ್ಲ ಸರ್ ಎಲ್ಲ ಸಾಲ ಹಿಡ್ಕೊಂಡು ಕೆಲವರು ಆ ಕಟ್ಟಿ ಕುತ್ಕೊಂಡ್ರೆ ಅಲ್ಟೆ ಹೊಡ್ಕೊಂತ ಅಲ್ಲೇ ಕುಂತ ಸರ್ ಯಾಕೆ ಅವ್ರ ತೋಟ ಫೇಲ್ ಆಯ್ತು ಅಡಿಕೆ ಯಾಕೆ ಇಳುವರಿ ಬರಲ್ಲ ಅಂತಾರೆ ಅಂದ್ರೆ ಅಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ಬೇಳಿ ಸೇರ್ಕೊಂತ ಕುಂತಾರ ಸಾ ಜಮೀನ್ ಕಡೆ ಹೋಗಲ್ಲ ಜಮೀನ್ ಕಡೆ ನೆಟ್ಗೆ ಹೋಗಿ ತಿರುಗಾಡ್ಕೊಂಡು ಅದೇ ಬರ್ತಾರೆ ಇಲ್ಲ ಸರ್ ನಾನು ಸತ್ವಾದ ಮಾತು ಹೇಳ್ತೇನೆ ಸರ್ ರೈತ ಆದನು ಶ್ರಮ ಪಡ್ಬೇಕ ಹೊರತು ಕರೆಂಟ್ ಇದ್ದಾರೆ ನಾವು ನೋಡ್ಕೊಂಡು ಯಾವ ಗಿಡಕ್ಕೆ ನೀರು ಹೋಗಿತ್ತು ಯಾವ ಕೋಯಿಲ್ ಅಂತ ಜವಾಬ್ದಾರಿ ಇದ್ರೆ ಮಾತ್ರ ಫಸಲು ಎಲ್ಲ ಚೆನ್ನಾಗಿ ಬರುತ್ತೆ ಸರ್ ನಾವೆಂದೂ ನಾವು ಮನೆಯ ಕುತ್ಕೊಂಬಲ್ಲ ಸರ್ ಸುಳ್ಳು ತಂಡ ನಾವು ಹೇಳಲ್ಲ ಸರ್ ಇಲ್ಲಿ ನಾವು ರೈತರಿಗೆಲ್ಲ ಮೋಸ ಮಾಡಬಾರ್ದು ಶ್ರಮಜೀವಿಯಾಗಿ ಕಷ್ಟಪಟ್ಟರು ಮಾತ್ರ ಫಲ ಸಿಗುತ್ತೆ ಸರ್ ಈಗ ಒಂದೂವರೆ ತಿಂಗಳ ಸರ್ ಈಗ ಎರಡು ವರ್ಷದ ಅಡಿಕೆ ಗಿಡದಾಗ ಅವರೇ ಹಾಕಿದ್ ಸರ್ ನಾನೇ ಕುದ್ದಮ್ಮ ಅವ್ರು ಸರಿಯಾಗಿ ಔಷಧಿ ಹೊಡೆಯಲ್ಲ ಅಂತ ಹೊಡೆದಿನಿ ನಿನ್ನೆ ಸಂಜೆನಾಗ ಹೋಗಿದ್ ಸರ್ ಆನಂದ ಆಗುತ್ತೆ ಸರ್ ನೋಡಿ ಮತ್ತೆ ಹೇಗಿದ್ರೆ ತೋರಿಸ್ಬೇಕು ಆನಂದ ಎಲ್ಲ ಹೂವು ಹೊಳಿತಾ ಐತೆ ಹಂಗ ಅಚ್ಚ ಹಸಿರಾಗಿ ಆಗ ಹಂಗ ಅದ್ ನೋಡಿದ್ರೆ ಮನುಷ್ಯನಿಗೆ ಒಂಥರ ನೆಮ್ಮದಿ ಬರುತ್ತೆ ಆದ್ರೆ ಇನ್ನೊಂದು ತಿಂಗಳು ಸರ್ ಬಂದ್ಬಿಡುತ್ತಾ ಮತ್ತೆಲ್ಲ ರೋಟ್ರಿ ಹೊಡೆದ್ಬಿಡ್ತೀವ ಎಲ್ಲ ಸೇರ್ಕೊಂಡು ಹೊಲಕ್ಕೆ ಶಕ್ತಿ ಆಗುತ್ತೆ ಸರ್ ಅದರಿಂದ ನಾವು ಆದಷ್ಟು ರೈತರು ಶ್ರಮಜೀವಿಯಾಗಿ ಜವಾಬ್ದಾರಿ ಇರ್ಬೇಕು ಸರ್ ಸೋಮಾರಿ ಕಟ್ಟಿ ಕುತ್ಕೊಂಡ್ ಬಿಡ್ಬೇಕು ಅಡಿಕೆಲೆ ಹಾಕ್ಯಂತ ಬೀಳಿ ಸೇತ್ಕೆಂತ ನಾನು ಇವತ್ತಿಗೆ ನಾವು ಬೀಳಿಸಿದಾರಲ್ಲ ಅಡಿಕೆಲೆ ಹಾಕಾರಲ್ಲ ಸರ್ ಏ ಅಲೆ ಒಕ್ಕಾನ ಒಂದ್ ಕಡಿಕೆ ಅಲೆ ಒಕ್ಕಾರ ನೋಡಪ್ಪ ಅಂದ್ರೆ ಅಲ್ಲಿ ಹೋದ್ರಪ್ಪ ಬರೋದು ಇಲ್ಲಿ ಕುತ್ಕೊಂಡ್ರೆ ಬರ್ತತ್ತ ಕಟ್ಟಿ ಕುತ್ಕೊಂಡ್ರೆ ಆ ಸೂಪರ್ ಹಾಕ್ಯ ಅಡಿಕೆಲೆ ಹಾಕ್ಯ ಅದ್ನು ಮಾಡು ಬೀಳಿಸೋದು ಅನ್ನೋದು ಆ ಕತೆ ಬರ್ತು ಹೊಲ್ದಾಗ ಹೋದ್ರೆ ನಮಗೆ ಅಲ್ಲಿ ಫಲ ಕೊಡುತ್ತೆ ಸರ್ ಯಾವುದೇ ಆಗಲಿ ಹಂಗೆ ಕಷ್ಟಪಟ್ಟು ಮಾಡ್ಬೇಕು ಸರ್ ರೈತರು ಲಾಭ ಐತಿ ಲಾಭ ಇಲ್ಲ ಅಂತ ಹೇಳೋದಲ್ಲ ಕಷ್ಟಪಟ್ಟರು ಮಾತ್ರ ಲಾಭ ಐತಿ ಅದೇ ಯಾರಿಗಾರು ಕೂಲಿ ಕೊಟ್ಟೆ ಅಂದ್ರೆ 500-600 ರೂಪಾಯಿ ಕೂಲಿ ನಮ್ಗೇನು ಉಳಿಯುತ್ತೆ ನಮ್ಗೇನು ಉಳಿಯಲ್ಲ ಏನಲ್ಲ ಸರ್ ಅದನ್ನೊಂದು ಶ್ರಮಜೀವಿಯಾಗಿ ಕಷ್ಟಪಟ್ಟರೆ ರೈತ ಉದ್ಧಾರ ಸರ್ ಈಗ ನಾವು ಸಾಕಷ್ಟು ಜನ ರೈತರು ನೋಡ್ತೀವಿ ಏಕ ಬೆಳೆಗಳು ಹಾಕಿದ್ರೆ ಪೂರ್ತಿ ಒಂದು 5 ಎಕರೆಗೆ ಅಡಿಕೆ ಹಾಕಿಬಿಡ್ತಾರೆ ಇಲ್ಲ ಪೂರ್ತಿ ತೆಂಗು ಹಾಕಿಬಿಡ್ತಾರೆ ಇಲ್ಲ ಪೂರ್ತಿ ಮಾವು ಏನೋ ಒಂದು ಬೆಳೆ ಹಾಕ್ತಾರೆ ನೀವು ಈ ಥರ ಅಡಿಕೆಯಲ್ಲೇನು ಸಾಕಷ್ಟು ಮಿಶ್ರ ಬೆಳೆಗಳು ಬೆಳೀತೀರ ತೊಗರಿ ಬೆಳೀತೀರ ಅವರೆ ಬೆಳೀತೀರ ಮೆಣಸಿನಕಾಯಿ ಬೆಳೀತೀರ ಈ ಥರ ಎಲ್ಲ ಮಿಶ್ರ ಬೆಳೆಗಳು ಅಳವಡಿಸ್ಕೊಂಡ್ರೆ ಏನು ಅನುಕೂಲ ನಮಗೆ ಉತ್ಪನ್ನನೂ ಆಗುತ್ತೆ ಸರ್ ಆಮೇಲೆ ಭೂಮಿ ತಾಕತ್ತು ಬರುತ್ತೆ ಸರ್ ಫಲವತ್ತತೆ ಆಗುತ್ತೆ ಫಲವತ್ತತೆ ಭೂಮಿ ಫಲವತ್ತತೆ ನೋಡ್ಕೋಬೇಕು ನಮಗೂ ಇನ್ಕಮ್ ಆಗುತ್ತೆ ಸರ್ ಎರಡೂ ಇರಬೇಕು ಬರೀ ಏಕ ಬೆಳೆ ಆದ್ರೆ ಅಲ್ಲಿ ಬರೀ ಅಡಿಕೆ ಕಟ್ಟಿದೆ ಬಿಡಪ್ಪ ಅಲ್ಲಿ ಹಿಂಗೆ ಅಡ್ಡಾಡಿದೆ ಅಂದ್ರೆ ನಮ್ಗೇನು ಭೂಮಿಯೂ ತಾಕತ್ತಲ್ಲ ನಮಗೂ ಹೋಗಿ ಸಂತೆ ಮಾಡ್ಕೊಂಡ್ ಬರ್ಬೇಕು ತರಕಾರಿಯ ಹೌದು ಮತ್ತು ಬಂಡವಾಳ ಹಾಕ್ಬೋದು ಸರ್ ನಾವು ನಮ್ಮ ಜಮೀನಲ್ಲೇ ನಾವೇ ಅದನ್ನ ಶ್ರಮಜೀವಿಯಾಗಿ ಮಾಡಿದ್ರೆ ಮೆಣಸಿನ ಗಿಡ ಹಚ್ಚಿಬಿಟ್ರೆ ಸರ್ ಅಡಿಕೆ ಗಿಡನೇ ಚೇಂಜ್ ಆಗುತ್ತೆ ಸರ್ ಒಂದು ಅಡಿಕೆ ಗಿಡದ ಬಡ್ಡಿಗೆ ಮೆಣಸಿನ ಗಿಡದ ಶಕ್ತಿ ಬಹಳ ಶಕ್ತಿ ಸರ್ ಅಂದಷ್ಟು ನಾವು ಈ ಸಣ್ಣ ಗಿಡ ಇರ್ತಾವ ಎಲ್ಲ ಅಲ್ಲೆಲ್ಲೆಲ್ಲ ಎಲ್ಲ ಹಚ್ಕೊಂತೀವಿ ಮನೆಗೆಲ್ಲ ಟೊಮಟೆ ಮೆಣಸಿನ್ಕಾಯಿ ಎಲ್ಲ ಮುಳ್ಳು ಗಿಡ ಎಲ್ಲ ಹಚ್ಕೊಂತೀವಿ ಸರ್ ಆಮೇಲೆ ಒಂದೊಂದು ಸಾಲಿ ಮನೆ ಪೂರ್ತಿ ಕಚ್ಚಿದ ಸರ್ ನಾವೇ ಮರ ಕಚ್ಚಲ್ಲ ಒಳಗೆ ಈ ಬೆಳೆ ಹಾಕ್ತಿವಿ ಸರ್ ತೊಗರಿ ಅವ್ರೆ ಅಲಸಂದೆ ಇವು ಹಾಕಿದ್ರೆ ಎಲ್ಲ ಭೂಮಿ ಫಲವತ್ತತೆ ಬರಲಿ ಅಂತಂದು ಆಗ್ತಾ ಇದೆ ಸರ್ ಅಂದ್ರೆ ಲಾಭ ಇದೆ ನೋಡಿ ಮತ್ತೆ ಇನ್ನೇನಾದ್ರೂ ಉಪಕಸಬಗಳು ಅಳವಡಿಸ್ಕೊಂಡಿದ್ರೆ ಕೃಷಿ ಜೊತೆಗೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇಲ್ಲ ಸರ್ ನಮ್ಮ ಮನೆಯಲ್ಲಿ ಜನ ಇಲ್ಲ ಸರ್ ಇರ ನಾನು ಒಬ್ಬನೇಯ ಮಗ ಇದ್ದಾನೆ ಮಗ ಅವನೇನು ವ್ಯವಹಾರ ಮಾಡ್ಕೊಂತ ಇದ್ದಾನೆ ಮೂರ ಹತ್ರ ನೀರಾವರಿ ಮಾಡ್ಕೊಂಡಿದ್ವಿ ಸರ್. ಆದ್ರಿಂದ ಅವನ್ನೆಲ್ಲ ಮಾಡೋಕ್ಕಾಗಲ್ಲ. ಮನೆಗೆ ಇನ್ನೇನು ಈಗಿನ ಹೆಣ್ಮಕ್ಳು ಹೊರಗೆ ಬರಲ್ಲ, ಈಗಿನವರೆಲ್ಲ. ಮತ್ತೆ ನಮ್ಮ ಸೊಸೆ ಆಕಿ ಒಂದು ಈ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದೆ ಸರ್. ಆಕಿಯು ಹೊಲ್ದಾಗ ಬಂದ್ ಮಾಡಂಗಿಲ್ಲ, ಮತ್ತೆ ಅವ್ರು ಡ್ಯೂಟಿಗೆ ಹೋಗ್ಬೇಕು. ನಮ್ಮನೆ ಹೆಣ್ಮಕ್ಳಿಗೂ ಅಲ್ಲಿ ಬರ್ತಾ ಬರ್ತಾ ಅವ್ರಿಗೆ ಕಾಲು ನೋವುಗಳು. ಅದ್ಕಂಡು ನಾವು ಏನು ಕುರಿ ಸಾಕಾಣಿಕೆ ಇವು ಏನಿಲ್ಲ ಸರ್. ನಾವು ಏನು ಹೊಲದ ತೋಟದ ಜವಾಬ್ದಾರಿ, ಅದರಲ್ಲಿ ಭೂಮಿ ಫಲವತ್ತತೆ ಮಾಡೋದು ತೋಟದಲ್ಲಿ, ಅದರಲ್ಲಿ ನಮ್ಮ ಮನೆ ತರಕಾರಿ ಎಲ್ಲ ಅವ್ರೆ ತೊಗರಿ ಇವರೆಲ್ಲ ಮನೆ ಉಪಯೋಗಕ್ಕೆ ಮಾಡ್ಕೊಂತೀವಿ. ಅವ್ರೇನು ನಾವು ಮನೆ ಉಪಯೋಗ ಊಟ ತಿಂದ ಸರ್, ಈಗೆಲ್ಲ ಕೊಲ್ಲರಿಂದ ಅರಿಸಿ ಅದು ಲಾಭದಾಯಕ ಐತೆ ಸರ್ ಅವ್ರಿಂದ. ನಿಮ್ ನೋಡಿದ್ರೆ ಬಹಳ ಸಂತೋಷ ಆಗ ಶಿವಣ್ಣರ. ಈಗಿನ ಹುಡುಗರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಕೃಷಿಯಿಂದ ಇದ್ದ ಸರ್ ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಲ್ಲಿ ಹೋಗ್ಬಿಟ್ಟು ಅವ್ರು ಕೊಡ ಸಂಬಳಕ್ಕೆ ಮನೆ ರೂಮ್ ಬಾಡಿಗೆ ಆಗಲ್ಲ. ಅದೇ ಇಲ್ಲಿ ಇದೇ ಹಳ್ಳಿಯಲ್ಲಿ ಕಷ್ಟಪಟ್ಕೊಂಡು ಮಾಡಿದ್ರೆ ಅವನು ಅವನು ಆರಾಮದ್ದು ಅಂದ್ರೆ 500 ರೂಪಾಯಿ ಕೊಡ್ತಾರೆ ಸರ್ ಒಂದು ಗಂಟೆ 2 ಗಂಟೆ ಕೆಲಸ ಮಾಡುವಂತಂದ್ರೆ. ಅಲ್ಲಿ ಹೋಗಿ ಅವನು 500 ಸಾವಿರ ತಗೊಂಬದ ಆ ರೂಮ್ ಬಾಡಿಗೆ ಕಟ್ಟಬೇಕು. ಆಮೇಲೆ ಅಲ್ಲೇ ಆಕ್ಸಿಡೆಂಟ್ ಅವನ್ನೆಲ್ಲ ಮಾಡೋದ್ರಿಂದ ತಿಂದಕೊಳ್ಬೇಡ. ಇಲ್ಲಿ ಮನೆ ತಂದೆ ತಾಯಿ ಎಲ್ಲ ನೋಡ್ಕೊಂಡು ಇಲ್ಲಿ ಯಾಕೆ ಇಲ್ಲಿ ಮಾಡೋದೇ ಭಾರಿ ಒಳ್ಳೆ ಸರ್. ಅಲ್ಲೆಲ್ಲ ಹೋಗಿ ಜೀವನ ಮಾಡೋದಕ್ಕಿಂತಲೂ ನಮ್ಮ ಎಲ್ಲರೂ ಸಮಕ್ಷಮ ಕಣ್ಣಿದ್ರಿಗೆ ಇರ್ತಾರ. ಇಲ್ಲೇ ಬೇಕಾದಷ್ಟು ಕೆಲಸ ಇರುತ್ತೆ. ಇಲ್ಲಿ ಕಷ್ಟಪಡಲಾರ್ದೆ ಶ್ರಮ ಪಡಲಾರ್ದೆ ಹಂಗ ಅಲ್ಲಿಗೆ ಹೋಗ್ಬಾರ್ದು ಸರ್. ಅದಲ್ಲ ಈಗಿನ ಯುವಕರುಗಳು ಮಾಡಲಾರ್ದ ಸರ್. ಅಲ್ಲಿ ಹೋಗೋದು ಆ ಫ್ಯಾಕ್ಟ್ರಿಗೆ ಹೋಗ್ಕೊನಿ ಅಲ್ಲಿಗೆ ಹೋಗ್ಕೊನಿ ಅನ್ನೋದು ಬರೋದು ಹಿಂಗೆ ಅಡ್ಡಾಡೋ ಜನ ಸರ್. ಅದಕ್ಕೋಸ್ಕರ ಹೋಗ್ತಾರೆ ಹೊರತು ಇಲ್ಲಿ ಲಾಭದಾಯಕ ಐತೆ ಸರ್. ನಮ್ಮ ಹಳ್ಳಿಯಲ್ಲಿ ಇಲ್ಲ ಅಂತ ಏನು ಯಾವ ಕಾರಣಕ್ಕೂ ಹೇಳಕ್ಕಾಗಲ್ಲ. ನೀವು ಅಳವಡಿಸ್ಕೊಂಡಂಗೆಲ್ಲ ಮಿಶ್ರ ಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಕೃಷಿಯಲ್ಲೇನು ಲಾಭದಾಯಕ ಐತೆ. ಹೌದು ಹೌದು ಸರ್, ಮಾಡಿದ್ರೆ ಐತೆ ಸರ್. ಮಾಡಲ್ದರಿಗಿಲ್ಲ ಸರ್, ನಮ್ಗೇನೋ ಲಾಭದಾಯಕ. ಈಗ ಬರ್ರಿ ಸರ್, ಈಗ ಹೊಲಕ್ಕೋಗಿ ತೋರಿಸ್ತೀವಿ. ಏ ಇವ್ರೇನು ಸುಳ್ಳು ಹೇಳ್ತಾರ ಏನೋ ಸುಮ್ಮನೆ ರೈತರಾಗಿ ಅಂತಲ್ಲ. ನಮ್ಮ ಸುಳ್ಳುಗಳು ನಾವು ಹೇಳಂಗಲ್ಲ ಸರ್. ಹೆಂಗಾದ್ರೆ ನೋಡ್ರಿ ಸರ್, ನೋಡಿದ ಮೇಲೆ ಅದ್ರದ್ದು ಅನುಭವ ಗೊತ್ತಾಗುತ್ತೆ ಸರ್ ಹೆಂಗ್ ಮಾಡ್ತಾರೆ ಇಲ್ಲ ಅಂತ. ಒಟ್ಟಾರೆಯಾಗಿ ಇಷ್ಟು ವರ್ಷದ ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟೈತೆ ನಿಮ್ಗೆ? ಕೃಷಿಯಿಂದಲೇ ಸರ್ ನಾವು ಉದ್ದಾರ ಆಗಿರೋದು. ಕೃಷಿಯಿಂದಲೇ ಲಾಭದಾಯಕವಾಗಿ ಫಸಲು ಬರ್ತಾ ಇದಾವೆ, ಎಲ್ಲದು ಚೆನ್ನಾಗಿದೆ ಸರ್ ನಮ್ಗೆ. ಈ ಕಾರ್ಯಕ್ರಮ ಕೇಳಂತ ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೋದು ಶಿವಣ್ಣರೇ? ನಮ್ಮ ಮೊಬೈಲ್ ನಂಬರ್ ತಗೊಳ್ಳಿ ಸರ್. ಹೇಳ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 94 49 17 75 43. ಅವ್ರಿಗೇನಾದ್ರು ಮಾಹಿತಿ ಬೇಕಾದ್ರೆ ಅಡಿಕೆ ಬಗ್ಗೆ ಏನು ಅಂತ ಕೇಳಲಿ ಸರ್, ಹೇಳ್ತೀವಿ ಅವ್ರಿಗೆಲ್ಲ ಫೋನ್ ಮಾಡಿದ್ರೆ. ರೈತ ಬಂದವರೇ, ಚಿತ್ರದುರ್ಗ ತಾಲೂಕು ಜಮ್ಮೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಆರ್ ಕೆ ಶಿವಣ್ಣ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ. 94 49 17 743. ಬಹಳ ಸಂತೋಷ ಶಿವಣ್ಣರೇ, ಇದುವರೆಗೂ ನಮ್ಮ ಆಕಾಶವಾಣಿಗೆ ಬಂದ್ಬಿಟ್ಟು ನಿಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಇದುವರೆಗೂ ಚಿತ್ರದುರ್ಗ ತಾಲೂಕು ಜಮ್ಮೇನಹಳ್ಳಿಯ ಪ್ರಗತಿಪರ ಕೃಷಿಕ ಆರ್ ಕೆ ಶಿವಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಅಪ್ಪಗೇರಿ ತಿಮ್ಮರಾಜು ಅವರ ಧ್ವನಿಯಲ್ಲಿ ಜನಪದ ಗೀತೆ. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರ ದಾಸೆಟ್ಟೆ ಬಲಗೈಲಿ, ಬಂಗಾರ ದಾಸೆಟ್ಟೆ ಬಲಗೈಲಿ ಹಿಡಕೊಂಡು, ಬಂಗಾರ ದಾಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಬಿತ್ಯಾರೋ ಹೊಳಿಸಾಲ, ಹೊನ್ನ ಬಿತ್ಯಾರೋ ಹೊಳಿಸಾಲ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರ್ಕಾರವೆಲ್ಲ ನಡುಗೀತೋ, ಸರ್ಕಾರವೆಲ್ಲ ನಡುಗೀತೋ. ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರ ದಾಸೆಟ್ಟೆ ಬಲಗೈಲಿ, ಬಂಗಾರ ದಾಸೆಟ್ಟೆ ಬಲಗೈಲಿ ಹಿಡಕೊಂಡು, ಬಂಗಾರ ದಾಸೆಟ್ಟೆ ಬಲಗೈಲಿ ಹಿಡಕೊಂಡು, ಹೊನ್ನ ಸಾಲ ಉನ್ನ ವಿದ್ಯಾರೋ ಒಳಿ ಸಾಲ ಬೆಳೆಯಾಗೆ ಬಂದೈತೆ ಬಸವಣ್ಣಿನ ದೈದಿಂದ ಬೆಳೆಯಾಗೆ ಬಂದೈತೆ ಬಸವಣ್ಣಿನ ದೈದಿಂದ ಮದ್ದೂರ ಜಾತ್ರೆಗೆ ಹೋಗ್ತೀನಿ ಮದ್ದೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ ಮದ್ದೂರ ಜಾತ್ರೆಗೆ ಹೋಗ್ತೀನಿ ನಿಮಗಾಗಿ ಹುರಿಗೆಜ್ಜೆ ಕಂಡೆ ತರುತ್ತೀನಿ ಹುರಿಗೆಜ್ಜೆ ಕಂಡೆ ತರುತ್ತೀನಿ ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಶೆಟ್ಟೆ ಬಲಗೈಲಿ ಬಂಗಾರದ ಶೆಟ್ಟೆ ಬಲಗೈಲಿ ಇಡಕೊಂಡು ಹೊನ್ನ ಬಿದ್ಯಾರೋ ಹೊಳಿಸಾಲ ಹೊನ್ನ ಬಿದ್ಯಾರೋ ಹೊಳಿಸಾಲ ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು ಆ ವರ್ಷ ಹಂಗಾತು ಈ ವರ್ಷ ಹಿಂಗಾತು ಮುಂದಿನ ವರುಷ ಬೆಳೆ ಬರಲೋ ಮುಂದಿನ ವರುಷ ಬೆಳೆ ಬರಲೋ ಬಸವಣ್ಣ ಮುಂದಿನ ವರುಷ ಬೆಳೆ ಬರಲೋ ಬಸವಣ್ಣ ಕೊಳ್ಳಾಗ ಬಂಗಾರದ ಸೀರಿಗೆ ಹೆಜ್ಜೆ ಕೊಳ್ಳಾಗ ಬಂಗಾರದ ಸೀರಿಗೆ ಹೆಜ್ಜೆ ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಶೆಟ್ಟೆ ಬಲಗೈಲಿ ಬಂಗಾರದ ಶೆಟ್ಟೆ ಬಲಗೈಲಿ ಇಡಕೊಂಡು ಹೊನ್ನ ಬಿದ್ಯಾರೋ ಹೊಳಿಸಾಲ ಹೊನ್ನ ಬಿದ್ಯಾರೋ ಹೊಳಿಸಾಲ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು ಆ ತೇರು ಈ ತೇರು ಜ್ಯೋತಿರ್ಲಿಂಗನ ತೇರು ಅಪ್ಪ ಕಳಸಯ್ಯ ಹೊಸ ತೇರು ಅಪ್ಪ ಕಳಸಯ್ಯ ಹೊಸ ತೇರು ಬರುವಾಗ ಅಪ್ಪ ಕಳಸಯ್ಯ ಹೊಸ ತೇರು ಬರುವಾಗ ಆಕಾಶದ ಗಂಟೆ ನುಡಿದಾವೋ ಆಕಾಶದ ಗಂಟೆ ನುಡಿದಾವೋ ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಶೆಟ್ಟೆ ಬಲಗೈಲಿ ಬಂಗಾರದ ಶೆಟ್ಟೆ ಬಲಗೈಲಿ ಹಿಡಕೊಂಡು ಬಂಗಾರದ ಶೆಟ್ಟೆ ಬಲಗೈಲಿ ಹಿಡಕೊಂಡು ಹೊನ್ನ ಬಿದ್ಯಾರೋ ಹೊಳಿಸಾಲ ಹೊನ್ನ ಬಿದ್ಯಾರೋ ಹೊಳಿಸಾಲ ಹೊನ್ನ ಬಿದ್ಯಾರೋ ಹೊಳಿಸಾಲ ಹೊನ್ನ ಬಿದ್ಯಾರೋ ಹೊಳಿಸಾಲ ಜನಪದ ಗೀತೆ ಕೇಳಿದ್ರಿ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಇಂದು ಒಣಹವೆ ಇತ್ತು. ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ 12.1 ಡಿಗ್ರಿ ಸೆಂಟಿಗ್ರೇಡ್ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ದಾಖಲಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ 37.2 ಡಿಗ್ರಿ ಸೆಂಟಿಗ್ರೇಡ್ ಕಲಬುರಗಿಯಲ್ಲಿ ದಾಖಲಾಗಿದೆ. ನಾಳೆ ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ದಟ್ಟ ಮಂಜು ಅಥವಾ ಮಂಜು ಇರುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಮೋಡವಿಲ್ಲದ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಅಥವಾ ಮಂಜು ಇರುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 34 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 16 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬರುವುದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ. ಮುಖ್ಯವಾಗಿ ಇವತ್ತಿನ ಒಂದು ರೈತರ ಪರಿಸ್ಥಿತಿ ಅಂದರೆ ಈ ಒಕ್ಕಣೆ ಮಾಡ್ತಕ್ಕಂಥ ಒಂದು ಸಮಸ್ಯೆ ರೈತರಲ್ಲಿ ಭಾಳ ಕಂಡು ಬರ್ತದೆ. ಅದಕ್ಕಾಗಿ ಈಗ ನೂತನವಾಗಿ ತಯಾರು ಮಾಡಿದಂಥ ಒಂದು ಯಂತ್ರಗಳ ಬಗ್ಗೆ ತಮಗೆ ವಿವರ ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ರಾಗಿ ಒಂದು ಕಟಾವಿಗೆ ಭಾಳ ಸಮಸ್ಯೆ ಇದೆ. ಕಟಾವಿಗೋಸ್ಕರ ನಾವು ಈ ಒಂದು ರೀಪರ್ ಅಂತ ಒಂದು ಯಂತ್ರವನ್ನು ಸಂಶೋಧನಾ ಕೇಂದ್ರದಿಂದ ಬಾಡಿಗೆ ಕೊಡ್ತಾ ಇದ್ದೇವೆ. ಈ ಯಂತ್ರದಿಂದ ಒಂದು ದಿನಕ್ಕೆ ಸುಮಾರು ಒಂದು 3-4 ಎಕರೆಯಷ್ಟು ನಾವು ರಾಗಿಯನ್ನು ಕಟಾವು ಮಾಡಬಹುದು. ಮತ್ತೆ ಅದಲ್ಲದೆ ಕೂಡ ಕಟಾವು ಮಾಡಿದಂಥ ರಾಗಿ ಕೂಡ ನಾವು ಒಕ್ಕಣೆ ಮಾಡ್ತಕ್ಕಂಥ ಯಂತ್ರ ಕೂಡ ನಮ್ಮ ಸಂಶೋಧನಾ ಕೇಂದ್ರ ಲಭ್ಯ ಇದೆ. ಈ ಯಂತ್ರನ ತಾವು ಬಳಸ್ಕೊಳ್ಬಹುದು. ಅದೇ ರೀತಿಯಾಗಿ ಈ ಒಂದು ಕಟಾವಿನ ಸಮಯದಲ್ಲಿ ಈ ರೈತರಿಗೆ ಏನಾಗ್ತದೆ ಅಂದರೆ ಕೂಲಿ ಆಳುಗಳು ಸಿಗೋದಿಲ್ಲ. ಸಿಕ್ಕರೂ ಕೂಡ ದುಬಾರಿ ಕೂಲಿ ಖರ್ಚು, ಸಮಯಕ್ಕೆ ಸರಿಯಾಗಿ ಕೂಲಿ ಆಳಿನ ಅಭಾವ ಇರೋದ್ರಿಂದ ಕಟಾವಿನಲ್ಲಿ ತುಂಬ ನಷ್ಟ ಹೊಂದುತ್ತದೆ. ಈ ಒಂದು ಸಮಸ್ಯೆಗೆ ಪರಿಹಾರ ಉಪಾಯವಾಗಿ ಈ ಒಂದು ಕಸ್ಟಮ್ ವೈರಿಂಗ್ ಸೆಂಟರ್ ಇಂದ ತಾವು ಈ ಯಂತ್ರಗಳನ್ನು ಪಡೆದುಕೊಂಡು ಸುಲಭವಾಗಿ ಈ ಒಕ್ಕಣೆ ಮಾಡಬಹುದು. ಹಾಗಾಗಿ ಈ ಒಂದು ತಮಗೆ ಯಂತ್ರ ಬೇಕಾದಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಬಬ್ಬೂರ್ ಫಾರ್ಮ್ ಭೇಟಿ ಕೊಟ್ಟು ಪಡ್ಕೊಳ್ಬಹುದು. ಈಗ ಮುಖ್ಯವಾಗಿ ನಾವು ರಾಗಿ ಈಗ ಕೂಲಿ ಆಳಿಂದ ಕೊಯ್ಸೋದಾದರೆ 1 ಎಕರೆಗೆ 8-10 ಜನ ಕೂಲಿ ಆಳುಗಳು ಬೇಕಾಗ್ತದೆ. ಸುಮಾರು 1,500-2,000 ರೂಪಾಯಿ ಕೂಲಿ ಆಳುಗಳಿಗೆ ಖರ್ಚನ್ನು ತಗಲ್ತದೆ. ಅದೇ ನಾವು ಯಂತ್ರದ ಮುಖಾಂತರ ಮಾಡಿದರೆ ಕೇವಲ ನಾವು 600-800 ರೂಪಾಯಿಯಲ್ಲಿ ನಾವು ಕಟಾವು ಮಾಡಬಹುದು. ಶೇಕಡಾ 20-30% ನಾವು ಖರ್ಚಲ್ಲಿ ಉಳಿತಾಯ ಮಾಡಬಹುದು. ಮತ್ತು ಸಮಯಕ್ಕೆ ಸರಿಯಾಗಿ ಕೂಡ ಕಟಾವು ಮಾಡಿ ಯಾವುದೇ ರೀತಿ ನಷ್ಟ ಆಗದಂಗೆ ಅಂದರೆ ರಾಗಿ ತೆನೆ ಕೆಳಗೆ ಬೀಳ್ದಂಗೆ ನಾವು ಕ್ಲೀನಾಗಿ ಕಟಾವು ಮಾಡಿ ಮತ್ತು ಸಾಲು ಸಾಲಾಗಿ ನಾನು ಹಾಕೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಆ ಬಿದ್ದಂಥ ರಾಗಿ ಆ ಕಡ್ಡಿಯನ್ನು ಕೂಡ ನಾವು ಯಾವುದೇ ರೀತಿಯಿಂದ ಪುಡಿ ಆಗದಂಗೆ ತೆನೆಯನ್ನು ಕಟಾವು ಮಾಡಿ ನಾವು ಒಕ್ಕಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಯಂತ್ರವನ್ನು ನೀವು ತಾವು ಬಳಸ್ಕೊಂಡದೇ ಆದರೆ ಈಗ ನೀವು ಕೂಲಿ ಆಳಿನ ಖರ್ಚು ಸಮಯ ಉಳಿತಾಯ ಮಾಡಬಹುದು. ಅದೇ ಅಲ್ಲದೆ ಕೂಡ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ರೈತರಿಗೆ ಸಲಹೆ ಕೇಳಿದ್ರಿ. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಹಿರಿಯೂರು ಪೇಟೆ ಧಾರಣೆ, ಶೇಂಗಾ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6,000 ರೂಪಾಯಿಗಳು. ಹೊನ್ನಾಳಿ ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಅಡಿಕೆ ಪ್ರತಿ ಕ್ವಿಂಟಾಲ್ಗೆ 51,500 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠ. ಬೀಟ್ರೋಟ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 1,800-2,400 ರೂಪಾಯಿಗಳು. ಎಲೆಕೋಸು 800-1,000 ರೂಪಾಯಿಗಳು. ಹಸಿಮೆಣಸಿನಕಾಯಿ 3,500-3,800. ಶುಂಠಿ ಕನಿಷ್ಠ ಮತ್ತು ಗರಿಷ್ಠ 1,500 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ 2,200-2,400 ರೂಪಾಯಿಗಳು. ಭತ್ತ ಕನಿಷ್ಠ ಮತ್ತು ಗರಿಷ್ಠ 2,400 ರೂಪಾಯಿಗಳು. ಇನ್ನು ಹೊಸಕೋಟೆ ಪೇಟೆಯ ಧಾರಣೆಗಳನ್ನು ನೋಡೋಣ. ಕ್ಯಾರೆಟ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,800-2,900. ಮೂಲಂಗಿ 2,200-2,400. ಕೊಟ್ಟೂರು ಮಾರುಕಟ್ಟೆಯ ಧಾರಣೆಗಳನ್ನು ನೋಡೋಣ. ಕಡಲೆಕಾಳು ಪ್ರತಿ ಕ್ವಿಂಟಾಲ್ಗೆ 5,921-6,025 ರೂಪಾಯಿಗಳು. ಹತ್ತಿ 4,669-5,698. ಹುರುಳಿ 3,356-3,380 ರೂಪಾಯಿಗಳು. ಮೆಕ್ಕೆಜೋಳ 2,010-2,382. ನವಣೆ ಕನಿಷ್ಠ ಮತ್ತು ಗರಿಷ್ಠ 3,211. ರಾಗಿ 3,120-3,591 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಜೀವಿ ಅತ್ರಿ ಹಾಡಿರುವ ಒಂದು ಜನಪದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಬೆಳ್ಳಿ ಸುಕ್ಕಿಯ ಊರ ಬಿಳಿಯ ಕುದುರೆಯ ನೇರಿ ಬರುತ್ತಾನೆ ತಂಗಿ ಸದ ತಾರ ಬಾಳ ಬೆಳಗು ಅಂಕ ಜೊತೆಗಾರ ಬೆಳ್ಳಿ ಸುಕ್ಕಿಯ ಊರ ಬಿಳಿಯ ಕುದುರೆಯ ನೇರಿ ಬರುತ್ತಾನೆ ತಂಗಿ ಸದ ತಾರ ಬಾಳ ಬೆಳಗು ಅಂಕ ಜೊತೆಗಾರ ನಿನ್ನ ಕೆಂದೇ ತರುವ ಮುದ್ದಿನ ಸರ ನಿನ್ನ ಬಾಳ ಬೆಳಗುವಂತ ಸರ ಕಾಲದು ಬಿಡದೆ ತರುವನ್ನ ಕೊರಳಿಗೆ ಹೊನ್ನ ದಾರ ಚಿಗುರು ಮೀಸೆಯ ಸೊಗಸುಗಾರ ಮೂರು ಗಂಟನು ಸಿಗಿದು